ವಿಶುದ್ಧಂ ಪರಂ ಸ್ವತಃಸಿದ್ಧ. ಇದು ಅತ್ಯಂತ ಹೆಚ್ಚಿನದಾದದ್ದು. ಸ್ವತಃ ಸಿದ್ಧವಾದದ್ದು, ಇದನ್ನು ಸಿದ್ಧ ಮಾಡೋದಕ್ಕೆ ಅನ್ಯ ಮತ್ತೆ ಬೇರೆ ಯಾವ ಅವಶ್ಯಕತೆಗಳು ಇಲ್ಲ. ಎರಡು ಸುಂದರವಾದ ಶಬ್ದಗಳು, ಒಂದು ಸ್ವತಃ ಪ್ರಮಾಣ, ಇನ್ನೊಂದು ಪರತ ಪ್ರಮಾಣ. ಆತ್ಮ ಸ್ವತಃ ಪ್ರಮಾಣ ಸಿದ್ಧಂ, ಹೊರತುಪಡಿಸಿ ಇನ್ನೊಂದು ಏನಾದರೂ ಸಿದ್ಧ ಮಾಡಬೇಕಾಗಿದ್ದಲ್ಲಿ ಅದಕ್ಕೆ ಬೇರೆ ಯಾವುದಾದರೂ ಒಂದು ಅವಲಂಬನ ಇದ್ದೇ ಇರುತ್ತೆ. ಆದ್ದರಿಂದ ಅದನ್ನು ಪರತಃ ಸಿದ್ಧಂ ಅಂತ ಕರೀತಾರೆ. ಆತ್ಮ ಸ್ವತಃ ಸಿದ್ಧಂ, ಬಾಕಿ ಎಲ್ಲವೂ ಪರತಃ ಸಿದ್ಧಂ. ಲೋಕಾದಿಗಳು ಪರತಃ ಸಿದ್ಧ. ನಾವು ಗಳಿಸಿದ ಪುಣ್ಯಗಳಿಂದಾಗಿ ಸಿದ್ಧವಾಗ್ತವೆ. ದೃಶ್ಯಗಳು ಚಕ್ಷುರಿಂದ್ರಿಯದಿಂದ ಸಿದ್ಧವಾಗ್ತವೆ. ಶಬ್ದಸ್ಪರ್ಶಾದಿ ವಿಷಯಗಳು ಚಕ್ಷುರಾದಿ ಇಂದ್ರಿಯಗಳಿಂದ ಸಿದ್ಧವಾಗ್ತವೆ. ನಾನು ಡಯಾಬೆಟಿಕ್ ಇದ್ದೆ, ಸ್ವತಃ ಸಿದ್ಧವೋ ಪರತಃ ಸಿದ್ಧವೋ? ಪರತಃ ಸಿದ್ಧ. ಯಾರು ಬೇಕು ನಮಗೆ ಹೇಳಲಿಕ್ಕಿದ್ದು? ಇದನ್ನು ಡಾಕ್ಟರ್ ಬೇಕು. ಪರತಃ ಸಿದ್ಧ, ಯು ಆರ್ ಡಯಾಬೆಟಿಕ್. ಯಾವನಾದ್ರೂ ಒಬ್ಬ ಡಾಕ್ಟರ್ ಅಪ್ಪಿ ತಪ್ಪಿ ನೀನು ಡಯಾಬೆಟಿಕ್ ಅಂತ ನಿನಗೆ ಹೇಳಿಬಿಟ್ಟ ಅಂದ್ರೆ ಲೈಫ್ ಲಾಂಗ್ ನೀ ಸಿಕ್ಕಾಕೊಂಡಿ ಅಂತ. ನಾನು ಅದಕ್ಕೆ ಉದಾಹರಣೆ ನಾನೇ. ವಿಚಿತ್ರವಾದಂತಹ ಬ್ರೈನ್ ವಾಶ್. ಇನ್ನ ಎಲ್ಲಿ ಡಾಕ್ಟರ್ ಹಿಂಗ್ ಮಾಡ್ತಾರೋ ಅಂತೇಳಿ ರಕ್ತ ಪರೀಕ್ಷಣೆ ಮಾಡಿಸ್ಕೊಳ್ತಾ ಇರುವಂತವರು ಇದ್ದಾರೆ. ಅವರು ಭಯಾನಕವಾದ ಪ್ರಸಂಗವನ್ನು ಎದುರಿಸುವಾಗ ಮಾತ್ರ ಹೋಗಿ ಪರೀಕ್ಷೆ ಮಾಡಿರ್ತಾರೆ. ಅವರು 400 500 ಆಗಿರ್ತಾರೆ. ಮೂರು ಚೊಗಳೊಂದೇ ಬಾಕಿ ಇರುತ್ತೆ ಅಷ್ಟೇ. ಎರಡರ ಮಧ್ಯದಲ್ಲಿ ನಾ ಇದ್ದೇನೆ. ಈಗ ಉತ್ಪ್ರೇಕ್ಷೆಯನ್ನು ಮಾಡೋದಿಲ್ಲ, ಸೀರಿಯಸ್ ತಗೊಳ್ತೀನಿ. ಸೀರಿಯಸ್ ತಗೊಂಡ್ರೆ ಊಟ ತಿಂಡಿ ಬಿಟ್ಟು ಹಂಗೆ ಡಯಾಬಿಟಿ ಹ್ಯಾಂಗ್ ಡಯಾಬಿಟಿ ಅಯ್ಯೋ ಹಂಗೆ ಡಯಾಬಿಟಿ ಒಂದು ಉತ್ಪ್ರೇಕ್ಷೆ ಮಾಡಿಬಿಟ್ರೆ ಏನಾದರೂ ಗಾಯ ಆಗಿ ಜಾಗೃತಿನ ಅದು ಏನು ಮಾಡೋದು ಅಂತ ಉತ್ಪ್ರೇಕ್ಷೆ ಮಾಡಿ. ಎರಡರ ಮಧ್ಯದಲ್ಲಿದ್ದೇನೆ ನಾನು ಹೇಳಿಬಿಟ್ಟು ಒಂದು ದಿವಸ ಸಿಂಪಲ್ ಏನಾತಂದ್ರೆ ಸ್ನಾನ ಮಾಡುವಾಗ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಸ್ನಾನ ಮಾಡುವಾಗ ಸ್ವಲ್ಪ ಹಿಂಗೆ ಚಕ್ರ ಬಂದಂಗೆ ನನಗೊಬ್ಬ ಡಾಕ್ಟರ್ ಇದ್ದ. ಯಾವಾಗಲೂ ಹೋಗುದಿಲ್ಲ ಅವ್ರ ಹತ್ರ, ಬಟ್ ಹೋದ್ರೆ ಅವ್ರ ಹತ್ರ ಹೋಗೋದು, ನಾವು ಬೇರೆ ಹತ್ರ ಹೋಗೋದು. ಬಿ ಎನ್ ಎಸ್ ರಾವ್ ವೆರಿ ವೆರಿ ಬಿಗ್ ಫಿಸಿಷಿಯನ್ ಇನ್ ಬ್ಯಾಂಗ್ಳೂರ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಅನುಭವಿಸಲಿದ್ದಾರೆ. ಅವರಿಗೆ ಆಗಿರ್ಬೋದು 70-74 ವರ್ಷ ಆಗಿರ್ಬೇಕು. ಹೋದೆ ಅವರೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಳ್ಳಿಕ್ಕೆ ಡಾಕ್ಟರ್ ಹತ್ರ ತಾಳ್ಮೆನ ಇಲ್ಲ. ನೀವು ಹೋದ ತಕ್ಷಣ ಅಲ್ಲಿ ಹೋಗಿ ಆ ಟೆಸ್ಟ್ ಇಲ್ಲಿ ಟೆಸ್ಟ್ ಇದೆ. ಮನೇನು ಹೇಳಿದ್ರೆ ಪರಮೇಶ್ ಅವರು ಮೀಟಿಂಗ್ ಒಳಗೆ ಈ 108 ಟೆಸ್ಟ್ಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿಲ್ಲ. ಅವರು ಕೇಳಿಸ್ಕೋಬೇಕಾಗಿತ್ತು, ನೀವು ಇದ್ದಿದ್ದಿಲ್ಲ, ನೀವು ಬರಲಿಲ್ವಾ? ನೀನ್ಯಾಕಲ್ಲ ಊರ ಹೋಗಿದ್ದೆ ಕ್ಲೀನಾಗಿರೋದು. ಯಾವ ಟೆಸ್ಟ್ ಯಾವ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಡೈರೆಕ್ಟ್ ಆಗಿ ನಾನು ಫೋನ್ ಮಾಡಿದ್ರೆ ನಾವೇನು ಹೇಳ್ತೇನೆ. ಆ ಟೆಸ್ಟ್ ಮಾಡಿಸ್ರಿ, ಈ ಟೆಸ್ಟ್ ಮಾಡಿಸ್ರಿ ಅಂತ ಇವರ ಹೇಳೋರು ಉಳಿದವರಿಗೆ. ಹೋಗಿ ಹೇಳದೆ ಹಿಂಗಾಯ್ತು ಅಂತ ಎಲ್ಲ ಕೇಳ್ಕೊಂಡು ಮಲ್ಕೊಳ್ರಿ ಅಂದ್ರು. ಅಲ್ಲೇ ಇಲ್ಲೇ ಏನೇನ ಪಟ ಪಟ ಹೊಡೆದ್ರು, ಧಮ ಧಮ ಹೊಡೆದ್ರು. ಆಮೇಲೆ ಯಾವುದಕ್ಕೂ ಒಂದು ಸ್ವಲ್ಪ ರಕ್ತ ಪರೀಕ್ಷೆ ಮಾಡಿಸ್ಬಿಟ್ರು. ಯಾಕೆ ಏನು ಸಂದೇಹ ಬಂದದ್ದು? ನೀವು ಚಕ್ರ ಬಂದದ ಅಂತ ಹೇಳ್ತೀರಿ, ಸಿಂಪ್ಟಮ್ಸ್ ಅದು ಏನೂ ಇಲ್ಲ, ಆದ್ರೂ ಚಕ್ರ ಬಂದದ ಅಂತ ಹೇಳ್ತೀರಿ. ತಲೆ ಸುತ್ತ ಹಾಕ್ತು ಅಂತ ಹೇಳ್ತೀನಿ. ನಾ ಅಂತೇನೆ ಹಂಗ ಅನಿಸ್ತ್ರಿ ನಂಗೆ ಅಂತ ನಾ ಅಂತೇನೆ. ಅವ್ರು ಫುಲ್ ಸ್ಟಾಪ್ ಮಾಡಿಬಿಟ್ರು. ಏನಂತ ಚಕ್ರ ಬಂದದ ಅಂತೀರಿ, ಯಾವುದಕ್ಕೂ ಒಂದು ಪರೀಕ್ಷೆ ಮಾಡಿಸ್ಬಿಡ್ರಿ. ನನಗೆ ಪರೀಕ್ಷೆ ಮಾಡಿಸ್ಬೇಕು ಅಂತಂದ್ರೆ ಉಪವಾಸ ಹೋಗ್ಬೇಕಂತ ಯಾರು ಹೇಳಲೇ ಇಲ್ಲ. ನಾನು ಬೆಳಿಗ್ಗೆ ಯಾರಿಗೆಲ್ಲ ಚಹಾ ಕುಡಿತಿದ್ದೆ. ಅವಾಗ ಹೋಗುವಾಗ ಒಂದು ಕಪ್ ಚಹಾ ಕುಡಿದು ಮಲ್ಲೇಶ್ವರ ಯೋಗ ಇತ್ತದು, ಏನು 11 ಕ್ರಾಸ್ನಾಗ ಅಲ್ಲಿ ಹೋದೆ. ಅವರು ನೀವು ಉಪವಾಸ ಬಂದಿರೋದಂತ ಅವರು ಕೇಳಲಿಲ್ಲ. 8 ಕಾಲಿಗೆ ಓಪನ್ ಆಗ್ತದೆ ಅಂತ ಹೇಳಿ 8 ಕಾಲಿಗೆ ಹೋದೆ, ರಕ್ತ ಕೊಟ್ಟೆ, ಪರೀಕ್ಷೆ ಮಾಡಿದ್ರು. ಸ್ವಲ್ಪ ಜಾಸ್ತಿ 81 82 ಇತ್ತು. ಎಂಟಿ ಸ್ಟಮಕ್ ಎಷ್ಟು ಇರ್ತದೆ? 82 ಇರ್ಬೋದು, 83 ಇರ್ಬೋದು, 84 ಇರ್ಬೋದು, ನೆನಪಿಲ್ಲ. ಅಂತ ಒಂದು ಸ್ವಲ್ಪ ಜಾಸ್ತಿ ಅದನ್ನ ತಂದ್ರೆ ಡಾಕ್ಟರ್ ಕೊಟ್ಟೆ. ಅದೇ ಬಾರ್ಡರ್ ಆಗಿದ್ದೀರಿ, ಏನಂತ ಸೀರಿಯಸ್ ಏನಿಲ್ಲ, ಜಸ್ಟ್ ಬಾರ್ಡರ್ ಆಗಿದ್ದೀರಿ, ಬರ್ರಿ ಅಂತ ಬರ್ಕೊಟ್ರು. ಏನ್ ಬರ್ಕೊಟ್ರು? ಯುಗ್ಲುಕಾನ್, ಯುಗ್ಲುಕಾನ್ 0.5 mg, 0.5 mg ಯುಗ್ಲುಕಾನ್, 0.5 mg ಅದನ್ನ ಕೊಟ್ಟು ಇದ್ರೊಳಗೆ ಅರ್ಧ ತಗೊಳ್ರಿ ನೀವು. ಅಂದ್ರೇನು 0.25 mg ತಗೊಳ್ರಿ ಅಂತ ಕೊಟ್ಟು ಆಸ್ ಡಾಕ್ಟರ್ ನೀವು ಹೇಳಿದ್ಮೇಲೆ ಹೋಗಿ ತಗೋತೀವಿ. ಹೊರಲು ಕರ್ಕರ ಇನ್ನು ಮುಂದೆ ಲೈಫ್ ಲಾಂಗ್ ಇದನ್ನು ತಗೋಬೇಕು. ದಟ್ಸ್ ಇಟ್. ಈಗ 2 ದಿನ ತಗೊಂಡಿದ್ದಿಲ್ಲ, ಬೆಳಿಗ್ಗೆ ಒಂದು ಪೂರ್ತಿ ಮಾತ್ರೆ ನಮ್ಗೆ ಬಿಟ್ಟಿತ್ತು. ಇವ್ರು ಬಂದು ತಗದ್ ನೋಡಿದ್ರೆ ಒಂದು ಮಾತ್ರೆ ಇದ್ದಿದ್ದಿಲ್ಲ, ಅದರೊಳಗೆ ಅರ್ಧ ತಗೋಬೇಕಾಗಿತ್ತು. ಯಾಕೆ ತಗೊಂಡ್ರಿ ಅಂತ ಕೇಳಿದ್ರು. ನಮೂನಿ ಲೆಕ್ಕಾಚಾರ, ನೀನೆ ತಗೊಂಡಿದ್ದಿಲ್ಲ, ಮಾತ್ರೆ ಇದ್ದಿದ್ದಿಲ್ಲ, ನಿನ್ನಿದ ಇವತ್ತಿನ ಸೇರಿ ತಗೊಂಡ್ಬಿಟ್ಟು. ಬಟ್ ದಟ್ ಇಸ್ ನಾಟ್ ಕರೆಕ್ಟ್. ಯಾಕಂದ್ರೆ ಈಗ ಒಂದು ಮಾತ್ರೆ ಪೂರ್ತಿ ತಗೊಂಡಲ್ಲ, ಇನ್ನು ಮುಂದೆ ಒಂದು ಪೂರ್ತಿ ಮಾತ್ರೆ ತಗೊಂಡ. ಹಂಗೆ ನೀವು ಒಂದು ಸಲ ಅವ್ರಿಗೆ ಸಿಕ್ಕಾಕೊಂಡ್ಬಿಟ್ರಿ ಅಂತಂದ್ರೆ ಶಾಶ್ವತವಾಗಿ ನಿಮ್ಗೆ ಬಿಡುಗಡೆನೇ ಇಲ್ಲ. ಅದಕ್ಕೆ ಮಾಮಾಜಿ ಪಾಲಿಸಿ ಏನು ಅಂದ್ರೆ, ಅವನಿಗೇನು ಬರ್ತಾರೆ, ನಾವು ನಮ್ಗೆ ಸ್ವಾಮೀಜಿ ಪಾಲಿಸಿ ಭಾರಿ ಮಜಾ ಅದು. ಏ ನೀ ಎಂದ್ರೆ ಡಾಕ್ಟರ್ಗೆ ಕಲ್ತೀನ ವಾಪಸ್ ಅವ್ರಿಗೆ ಶುರು ಮಾಡ್ಬಿಡ್ತಾರೆ. ಈಗ ನಾನು ಹೋದಾಗ ಬೈದು ಬಂದ ಅವ್ರಂದ್ರ ಎಲ್ಲ ಟೆಸ್ಟ್ ಮುಗಿದ್ಮೇಲೆ ನೀವ್ ಹೇಳ್ದಂಗ ಎಲ್ಲ ನಾರ್ಮಲ್ ಅದ ನೋಡ್ರಿ. ನಾ ಹೇಳಿದ್ನೆ ಇಲ್ಲ, ನೀವ ಡಾಕ್ಟ್ರಿಗೆ ಏನ್ ಕಲ್ತೀನಿ ನೀವು ಉಲ್ಟಾ ಸ್ಟಾರ್ಟ್. ನನ್ ಮುಂದೆ ಹೇಳಿದ್ರು ಮಸ್ತ್ ಬೈದ್ ಬಂದ ಡಾಕ್ಟ್ರಿ. ಹಿ ಲಿವ್ಸ್ ಇನ್ ಹಿಸ್ ಓನ್ ಎರಾ, ನಾಟ್ ಇನ್ ದ ಪ್ರೆಸೆಂಟ್ ಎರಾ. ಕೆಲಸ ಡಾಕ್ಟರ್ ಜೋಶಿಗೂ ಎಂಬರಾಸ್ಮೆಂಟ್ ಆಗ್ತದೆ. ಆಗ್ತದೆ, ನಿಮ್ಗೆ ಗೊತ್ತಾಗ್ತದೆ. ಎನಿವೇ ದಟ್ಸ್ ವಾಟ್. ಸೊ ಬರ್ತಾ ಹಾಕ್ತಿರ್ತಾರೆ ಡಯಾಬಿಟಿಸ್ ಪರತಃ ಸಿದ್ಧಂ, ಬ್ಲಡ್ ಪ್ರೆಷರ್ ಪರತಃ ಸಿದ್ಧಂ. ಸ್ವತಃ ಸಿದ್ಧಂ ಏನಂದ್ರೆ ನಂಗೇನೂ ಆಗಿಲ್ಲ, ಸ್ವತಃ ಸಿದ್ಧಂ. ಆತ್ಮ ಬಿಡ್ರಿ ಇನ್ನು ದೂರದ, ಬಟ್ ಆರೋಗ್ಯ ದೃಷ್ಟಿಯಲ್ಲಿ ನನಗೇನೂ ಆಗಿಲ್ಲ ಅಂತ ಯಾರಾದ್ರೂ ಹೇಳ್ತಿದ್ರೆ ಏನ್ ಗ್ಯಾರಂಟಿ ಅಂತ ಕೇಳಿ ಹೋಗಿ. ಸ್ವತಃ ಸಿದ್ಧ ಆತ್ಮ ಸ್ವತಸ್ಸಿದ್ಧ ಅದು ಸರಿ, ಮತ್ತೆ ಬಾಕಿದೆಲ್ಲ ಪರತಸ್ಸಿದ್ಧ. ಸ್ವತಸ್ಸಿದ್ಧ ಪರತಸ್ಸಿದ್ಧ ಏನಿದು ಆತ್ಮ ಒಂದೊಂದು ಹೇಳ್ತಾರೆ ನೋಡ್ರಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯಂ ಶಬ್ದ ಇರುವಿಕೆ ಮಾತ್ರ. ಸತ್ಯಂ ನೀವಂತೀರಿ, ನಾವು ಅನೇಕ ಕಡೆಗೆ ಹೆಸರು ಕೇಳಿದೀವಿ. ಎಲ್ಲಿರ್ತೀವಿಪ್ಪ? ಕೋರ್ಟ್ನಾಗ ಕೇಳಿದ್ವಿ, ಲಾಯರ್ ಬಾಯಲ್ಲಿ ಕೇಳಿದೀವಿ, ಸುಳ್ಳು ಮಾತಾಡೋ ಕಳ್ಳದ ಬಾಯಲ್ಲಿ ಕೇಳಿದೀವಿ. ನಾ ಮಾತಾಡೋದೆಲ್ಲ ಸತ್ಯ, ಸತ್ಯವನ್ನಲ್ಲದೆ ಇನ್ನೊಂದು ಏನನ್ನು ಮಾತಾಡೋದಲ್ಲ, ನಾ ಮಾತಾಡೋದೆಲ್ಲ ಸತ್ಯ. ಆ ಸತ್ಯಂ ಪರತಸಿದ್ಧಂ, ಆ ಸತ್ಯಂ ಸ್ವತಸಿದ್ಧ ಅಲ್ಲ. ನಾನು ಸತ್ಯ ಮಾತಾಡ್ತೇನೋ, ನಾನು ಮಾತಾಡ್ತೋದ ಸುಳ್ಳು, ಇದನ್ನು ಯಾರು ಸಿದ್ಧ ಮಾಡಬೇಕು? ಲಾಯರ್ ಮಾಡಬೇಕು. ಏನು ಸತ್ಯಂ ನಾವು ವ್ಯವಹಾರದಲ್ಲಿ ಉಪಯೋಗ ಮಾಡ್ತೀವಿ, ಈ ಸತ್ಯಂ ಇದು ಕೋರ್ಟ್ ಸಿದ್ಧ ಮಾಡಬೇಕ, ಲಾಯರ್ ಸಿದ್ಧ ಮಾಡಬೇಕ, ಎವಿಡೆನ್ಸಸ್ ಸಿದ್ಧ ಮಾಡಬೇಕ, ಸಾಕ್ಷಿ ಪುರಾವೆಗಳು ಸಿದ್ಧ ಮಾಡಬೇಕ. ಹೌದ್ರಿ, ಇವನ ರೀ, ಇವನು ಏನು ಮಾಡಿಲ್ಲ ರೀ, ಇವನ ರೀ, ಇವನು ಏನು ಮಾಡಿಲ್ಲ ರೀ, ಇವನ ರೀ, ಎಲ್ಲ ಕದ್ದವನು ಇವನ ರೀ, ಅಥವಾ ಇವನೇನು ಮಾಡಿಲ್ಲ ರೀ, ಇವನ ರೀ, ಇವನು ಏನು ಮಾಡಿಲ್ಲ ರೀ, ಇದಷ್ಟು ಯಾರು ಸಿದ್ಧ ಮಾಡಬೇಕು? ಸಾಕ್ಷಿಗಳು, ಪುರಾವೆಗಳು. ಆದರೆ ಇಲ್ಲಿ ಪ್ರಯೋಗಿಸಿದ ಸತ್ಯಂ, ಮೊದಲನೇ ಶಬ್ದನೇ ಇದೆ, ಸತ್ಯಂ ಜ್ಞಾನಂ ಅನಂತಂ. ಈ ಸತ್ಯಂ ಏನು ಅಂದ್ರೆ ಸತ್ತಾ ಮಾತ್ರ. ಸತ್ತ ಅಂದ್ರೆ ಇರುವಿಕೆ, ನಮ್ ನಮ್ ಇರುವಿಕೆ. ಬಾಯಿಂದ ನಾನು ಇದೇನಿ ಅಂತ ಹೇಳದೆ ಹೋದರೂ ಕೂಡ ನಮ್ಮ ಇರುವಿಕೆ ನಮಗೆ ಸಿದ್ಧವಾಗಿ ಶಬ್ದಗಳನ್ನ, ಭಾಷೆಯನ್ನ, ನಡವಳಿಕೆಯ ಲಕ್ಷಣಗಳನ್ನ, ಇವು ಅವುಗಳನ್ನು ಪ್ರಯೋಗ ಮಾಡದೆ ಹೋದರೂ ನನ್ನ ಇರುವಿಕೆ ನನಗೆ ಸ್ವತಃ ಸಿದ್ಧ. ಪ್ರೂವ್ ಮಾಡ್ರಿ ಅಂದ್ರೆ ಹೇಗೆ ಮಾಡ್ಲಿ? ನಾನು ಈ ದೇಹ ಇನ್ನು ಜೀವಂತದನೋ ಸತ್ತದನೋ ಡಾಕ್ಟರ್ ಪ್ರೂವ್ ಮಾಡ್ತಾರೆ. ಇವನಿಗೆ ಪಚನ ಶಕ್ತಿ ಸರಿಯಾಗಿದೆಯೋ ಅಥವಾ ಪಚನ ಶಕ್ತಿ ಕಡಿಮೆ ಆಗಿದೆಯೋ ಡಾಕ್ಟರ್ ಇವನ ಬಿ ಪಿ ನಾರ್ಮಲ್ ಅದನೋ ಅಥವಾ ಏನು ಬಿ ಪಿ ಹೈ ಇದೆಯೋ ಡಾಕ್ಟರ್ ಸಿದ್ಧ. ನಾನು ಇದೇನಿ ಡಾಕ್ಟರ್ ಸಿದ್ಧ ಮತ್ತೇನು ಸತ್ತ ಸತ್ ಅಂದ್ರೆ ಇರುವಿಕೆ, ಸತ್ ಮಾತ್ರ ಅಂದ್ರೆ ಇರುವಿಕೆ ಮಾತ್ರ. ಅದನ್ನ ತೈತ್ರಿ ಉಪನಿಷತ್ನಲ್ಲಿ ಸತ್ಯಂ ಅನ್ನೋ ಶಬ್ದದಿಂದ ಹೇಳುತ್ತಾರೆ. ಇನ್ನ ಈ ಇರುವಿಕೆಗೆ ಈಗ ಜಾಸ್ತಿ ಮಾತಾಡೋದು ಬೇಡ, ಮಾತಾಡಿದ್ರೆ ನಾವು ಇದ್ದ ಜಾಗ ಬಿಟ್ಟು ಹೊರಗೆ ಹೋಗ್ಬೋದು. ಈ ಇರುವಿಕೆಗೆ ಏನೋ ಒಂದನ್ನ ಜೊತೆಗೂಡಿಸಿಕೊಂಡು ಹೇಳಿದ್ದ, ಏನೋ ಒಂದು ಸೇರಿಸಿದ ಜೊತೆಗೂಡಿಸ ಇರುವಿಕೆಗೆ ಏನೋ ಒಂದು ಜೊತೆಗೂಡಿಸ, ಆ ಇರುವಿಕೆ ಬೇರೆನೆ ಅಂಶ. ಏನ್ ಜೊತೆಗೂಡಿಸೋಣ? ಶರೀರ. ಈಗ ಇರುವಿಕೆ ಏನಾಗ್ತದೆ? ನಾನ್ ಹೆಂಗಸು, ನಾನು ಗಂಡಸು, ನಾನು ದಪ್ಪ, ನಾನು ಎತ್ತರ, ನಾನು ಕೆಂಪು, ನಾನು ಕಪ್ಪು, ಇದು ಸೇರಿಸಿದ್ದು ಏನ ತಾನೇ ತಾನಾಗಿದ್ದದ್ದು? ಸೇರಿಸ್ಲಿಕ್ಕೆ ಯಾಕೆ ಹೋಗ್ಬೇಕು? ಏನನ್ನಾದರೂ ಸೇರಿಸಿದ್ದೇ ಆದರೆ ಅದರಿಂದ ಸಹಿತವಾಗಿ ಇದು ಕ್ವಾಲಿಫೈ ಆಗ್ತದೆ. ಏನು ಸೇರಿಸಲ್ಪಟ್ಟಿತೋ ಅದು ವಿಶೇಷಣ. ಈ ವಿಶೇಷಣವನ್ನು ಯಾರಿಗೆ ಸೇರಿಸಿದ್ರು? ಅದು ಸತ್ತ ಇರುವಿಕೆ ಮಾತ್ರ. ಇರುವಿಕೆ ಮಾತ್ರವಾದಂತಹ ಈ ಸತ್ಯಂ ಏನನ್ನೂ ಸೇರಿಸದೆ ಹೋದರೆ ಸತ್ ಮಾತ್ರವಾಗಿರುತ್ತದೆ. ದಿಕ್ಕು ಇಲ್ಲ, ಆದಿ ಇಲ್ಲ, ಅಂತ ಇಲ್ಲ, ಮೇಲೆ ಇಲ್ಲ, ಕೆಳಗೆ ಇಲ್ಲ, ಒಳಗೆ ಎನ್ನುವ ಶಬ್ದವು ವಿಶೇಷಣ, ಹೊರಗೆ ಎನ್ನುವ ಶಬ್ದವು ವಿಶೇಷಣವ, ಯಾವ ವಿಶೇಷಣಗಳನ್ನು ಸೇರಿಸಿಕೊಳ್ಳಲಿಲ್ಲ ಎನ್ನುವ ಎಚ್ಚರವು ಇರ್ತದೋ ಇಲ್ಲೋ? 10,000 ಜನ ನಿನ್ನ ಸುತ್ತಮುತ್ತಲು ಮೊಬೈಲ್ ಅನ್ನು ಉಪಯೋಗ ಮಾಡಲಿ ಮಾಡಲಿ 10,000 ಜನ ಮಾಡಲಿ, ನಾನು ಮೊಬೈಲ್ ರಹಿತನು ಎಚ್ಚರದನ ಇಲ್ಲ. ಇಷ್ಟೂ ಜನರ ಮೊಬೈಲ್ಗಳು ಬಂದ್ಮೇಲೆ ಅಪ್ಪಿ ತಪ್ಪಿ ನನ್ನ ಹತ್ರನೂ ಮೊಬೈಲ್ ಅದರ ಅಂತ ಅನಿಸ್ತದೆ. ಮೆಜಾರಿಟಿ ನೆವರ್ ಕ್ಯಾರೀಸ್. ನಾಲ್ಕು ಮೊಬೈಲ್ಗಳನ್ನು ಪ್ರಯೋಗ ಮಾಡಿದ್ದನ್ನು ಹೇಳ್ತೇನೆ. ನಾಲ್ಕು ಮೊಬೈಲ್ಗಳನ್ನು 1 inch square ಒಳಗೆ ಟಚ್ ಮಾಡಿ ಇಟ್ಟರೆ ಆ 1 inch square ಒಳಗೆ ಸ್ವಲ್ಪ ಎಣ್ಣೆ ಅಥವಾ ಚೂರು ಒಂಚೂರು ತುಪ್ಪ ಅಥವಾ ಎಣ್ಣೆ ಹಚ್ಚಿ ನಾಲ್ಕು ಇವು ಮೇಸ್ ಗೊಂಜಾಳ ಕಾರ್ನ್ ನಾಲ್ಕು ಕಾರ್ನ್ ಕಾಳುಗಳನ್ನು ಅಲ್ಲಿ ಇಟ್ಬಿಟ್ರೆ ನೋಡ್ಕೋತ ಕೂತ್ಕೊಳ್ರಿ. ಒಂದು 2 ನಿಮಿಷ ಹೋಗಿ ಪಟ್ ಪಟ್ ಪಟ್ ಪಟ್ ಪಟ್ ಅಳ್ಳು ಅಳ್ಳು ಹುರಿದಂಗೆ ಅವೆಲ್ಲ ಅಳ್ಳಾಗುತ್ತೆ. ತೋರಿಸ್ತೀನಿ ಅಂದ್ರೆ ಕ್ಯಾನ್ ಯು ಬಿಲೀವ್ ವೈಬ್ರೇಷನ್. ವೈಬ್ರೇಷನ್ ಎಷ್ಟು ಸ್ಟ್ರಾಂಗ್ ಇರ್ತದ, ವೈಬ್ರೇಷನ್ ಎಷ್ಟು ಸ್ಟ್ರಾಂಗ್ ಇರ್ತವೆ ಮೊಬೈಲ್ಗಳು, ಅದಕ್ಕೆ ಜೇಬಿನಾಗ ಇಟ್ಕೋಬೇಡ್ರಿ ಅಂತ ಹೇಳ್ತಾರೆ. ರಾತ್ರಿ ಮಲಗುವಾಗ ದಿಂಬ ಹತ್ರ ಇಟ್ಕೋಬೇಡ್ರಿ ಅಂತ ಹೇಳ್ತಾರೆ. ಪ್ರಿಕಾಷನ್ ಸಾಕಷ್ಟು ಕೊಡ್ತಾರೆ, ಯಾರು ಫಾಲೋ ಮಾಡಬೇಕು. ಎಷ್ಟು ಸ್ಟ್ರಾಂಗ್, 10,000 ಜನರ ಹತ್ರ ಮೊಬೈಲ್ ಇದೆ ಅಂದ್ರೆ ನನ್ನ ಹತ್ರ ಮೊಬೈಲ್ ಇದೆ ಅಂತ ಅಪ್ಪಿ ತಪ್ಪಿ ಕೂಡ ನಮಗೆ ಅನಿಸೋದಿಲ್ಲ. ಯಾಕೆ ಯಾಕೆ ಎಚ್ಚರ ಇದ್ದವರಿಗೆ ಇಲ್ಲ ಅಂತ ಅನಿಸೋದಿಲ್ಲ, ಇಲ್ಲದೆ ಇದ್ದವರಿಗೆ ಇದೆ ಅಂತ ಅನಿಸೋದಿಲ್ಲ. ಯಾಕಂದ್ರೆ ಎಚ್ಚರ ಹೇಗಿದೆಯೋ ಹಾಗೆ ಎಚ್ಚರ. ಅದನ್ನ ಜ್ಞಾನಂ ಅನ್ನುವ ಶಬ್ದದಿಂದ ಹೇಳುತ್ತಾರೆ. ಸತ್ಯಂ ಜ್ಞಾನಂ, ಸತ್ಯಂ ಅಂದ್ರೇನು ಇರುವಿಕೆ ಮಾತ್ರ, ಜ್ಞಾನಂ ಅಂದ್ರೇನು ಎಚ್ಚರ ಮಾತ್ರ. ಇರುವಿಕೆಯಿಂದಾಗಿ ನಾನು ಎಚ್ಚರವೋ, ನಾನು ಎಚ್ಚರ ಆದ್ದರಿಂದ ಇದ್ದೇನೋ ಜಿಜ್ಞಾಸ. ಇರುವಿಕೆ ಮಾತ್ರ ಸತ್ಯ, ಇರುವಿಕೆ ಮಾತ್ರ. ಇರುವಿಕೆಯ ನೆಕ್ಸ್ಟ್ ಸ್ಟೆಪ್ಪೇ ಎಚ್ಚರ. ಅಂದ್ರೆ ಇರುವಿಕೆ ಕಾರಣ, ಎಚ್ಚರ ಕಾರ್ಯ ಅಂತ ಒಪ್ಕೋದೇವ ನಂಬರ್ ಒನ್. ನಂಬರ್ ಟೂ, ಎಚ್ಚರವು ಕಾರಣ, ಇರುವಿಕೆಯು ಕಾರ್ಯ ಅಂತ ಒಪ್ಕೋಬಹುದೇ, ಒಪ್ಕೋಬಹುದೇ ನಂಬರ್ ಟೂ. ಮೂರನೇ ಚಾಯ್ಸು ಕೊಡ್ತೇನೆ, ಎಚ್ಚರವೇ ಇರುವಿಕೆ, ಇರುವಿಕೆಯೇ ಎಚ್ಚರ. ಯಾವುದು ಆರಿಸ್ಕೊಡ್ತೀರಿ? ಮೂರನೇ, ಇರುವಿಕೆಯಿಂದಾಗಿ ನಾನು ಎಚ್ಚರ ಅಲ್ಲ, ಎಚ್ಚರದಿಂದಾಗಿ ನನಗೆ ಇರುವಿಕೆ ಅಂತ ಇಲ್ಲ. ನಾನು ಎಚ್ಚರ, ನಾನು ಎಚ್ಚರವೇ ಇರುವಿಕೆ, ನಾನು ಇರುವಿಕೆ, ಇರುವಿಕೆಯೇ ನನ್ನ ಎಚ್ಚರ. ಸತ್ಯಂ ಜ್ಞಾನ. ಇನ್ನು ಮೂರನೇ ಶಬ್ದ ಅನಂತಂ. ಯಾವ ಎಚ್ಚರವನ್ನ ಇರುವಿಕೆ ಮಾತ್ರ ಅಂತ ನಾವು ಈಗಾಗಲೇ ಗುರುತಿಸಿದ್ದೇವಿಯೋ, ಬಹಳ ಸುಂದರವಾದ ಇದು ಚಿಂತನೆ ತೈತ್ರಿಯ ಉಪನಿಷತ್ತಲ್ಲಿ ತುಂಬಾ ಆಳವಾಗಿ ಇದರ ಬಗ್ಗೆ ಜಿಜ್ಞಾಸ ನಾವು ಮಾಡೋಣಂತೆ. ಆದರೂ ಝಲಕ್ ತೋರಿಸ್ತೇನೆ, ಟ್ರೇಲರ್ ಒಂದು ತುಂಡು ತುಣುಕು ತೋರಿಸ್ತೇನೆ ನಾನು. ಬಹಳ ಸುಂದರವಾದ ವಿಚಾರ ಇದು. ಯಾವ ಎಚ್ಚರವನ್ನ ಇರುವಿಕೆ ಅಂತ ನಾವು ಗುರುತಿಸಿದ್ದೀವಿ, ತಾತ್ಕಾಲಿಕ ಇರುವಿಕೆಯೋ, ಕಾಲದ ಮಿತಿಯಲ್ಲಿ ಇರುವಿಕೆಯೋ, ಕಾಲಾತೀತವಾದ ಇರುವಿಕೆಯೋ? ಇನ್ನೊಂದ್ಸಲ, ಯಾವ ಎಚ್ಚರವೇ ನಾನು ಎನ್ನುವುದು ನನಗೆ ಸ್ಪಷ್ಟವಾಗಿದೆಯೋ, ಆ ಎಚ್ಚರವೇ ನನ್ನ ಇರುವಿಕೆ, ನನ್ನ ಇರುವಿಕೆಯೇ ಎಚ್ಚರ ಅನ್ನೋದನ್ನು ಸ್ಪಷ್ಟವಾಗಿದೆ. ಆ ಇರುವಿಕೆಯೇ ಅದು ಕಾಲದ ಮಿತಿಯಲ್ಲಿಯೇ ಇರುವಿಕೆಯೋ ಅಥವಾ ಮಿತಿರಹಿತವಾದ ಅಪರಿಮಿತವಾದ ಇರುವಿಕೆಯೋ? ಯಾಕೆ ಮಿತಿ ಇಲ್ಲ ತರ್ಕ ಕೊಡ್ರಿ ನಮ್ಗೆ. ಯಾಕೆ ಕಾಲಕ್ಕೆ ಒಳಪಟ್ಟಿರಬಾರ್ದು? ಈಗ ಕಾಲದ ಬಂದ ಕಾಲದ ಮಿತಿಯಲ್ಲಿ ನಾವು ಡಿಸ್ಕಷನ್ ಮಾಡಿ ಗೊತ್ತಿರ್ತಾನೆ. ಅದಕ್ಕೆ ಕಾಲದ ಪರಿಮಿತಿ ಯಾಕೆ ಇಲ್ಲ? ಇರ್ಬೋದಲ್ವಾ? ಹೇಳ್ರಿ. ಅದು ಯಾವುದೋ ಒಂದು ನಾಮರೂಪ ಪದಾರ್ಥದಂತೆ, ಘಟಪಟಾದಿ ವಸ್ತುಗಳಂತೆ ವಿಶೇಷಣ ಸಹಿತವಾದ ಕಾರ್ಯರೂಪದ ವಸ್ತು ಆಗಿದ್ದರೆಯೇ ಕಾಲದ ಮಿತಿಯಲ್ಲಿ ಬರ್ತದೆ. ನಾಲ್ಕು ಶಬ್ದ ಕೊಟ್ಟೆ ನೋಡಿ, ವಿಶೇಷಣಗಳಿಂದ ಕೂಡಿಕೊಂಡು ವಿಕಾರಗಳನ್ನು ಹೊಂದುವಂತಹ ನಾಮರೂಪದಿಂದ ಕೂಡಿದ ಒಂದು ಪದಾರ್ಥವಾಗಿದ್ದರೆ ಅದಕ್ಕೆ ಕಾಲದ ಮಿತಿ ಇರಬಹುದಾಗಿತ್ತು. ಇದಕ್ಕೆ ಯಾವ ವಿಶೇಷಣಗಳು ಇಲ್ಲ, ಇದು ವಿಶೇಷಣವೂ ಅಲ್ಲ ವಿಶೇಷ್ಯವೂ ಅಲ್ಲ. ಯಾವುದಕ್ಕೆ ವಿಶೇಷಣ ಇರ್ತದೋ ಅದಕ್ಕೆ ವಿಶೇಷ್ಯ ಅಂತ ಕರೀತಾರೆ. ಹೂವು ವಿಶೇಷ್ಯ, ಕೆಂಪು ಹೂವು ವಿಶೇಷಣ. ಕನ್ನಡ ವ್ಯಾಕರಣ ಕಲ್ತಿರೋ ಇಲ್ಲೋ? ಕನ್ನಡ ವ್ಯಾಕರಣ ಇವತ್ತೆಲ್ಲ ಬರೀ ಸಂಸ್ಕೃತ ಮಾತಾಡಿದ್ರಪ್ಪ ಸ್ವಾಮೀಜಿ. ಇಲ್ಲ, ನಾ ಕನ್ನಡ ಮಾತಾಡಿದ್ರು. ವಿಶೇಷಣ ವಿಶೇಷ್ಯ, ಆತ್ಮನಲ್ಲಿ ಯಾವ ವಿಶೇಷಣಗಳು ಇಲ್ಲ ಅದು ವಿಶೇಷ್ಯವೂ ಅಲ್ಲ. ನಾಮರೂಪಗಳಿಂದ ಕೂಡಿಲ್ಲ, ಆದ್ದರಿಂದ ಅದಕ್ಕೆ ಯಾವ ಮಿತಿ ಇಲ್ಲ. ಎಲ್ಲ ಮಿತಿಗಳಿಂದಲೂ ಹೊರತುಪಡಿಸಿರುವಂತಹ ಆತ್ಮ ಅಂತವೋ ಅನಂತವೋ ಸತ್ಯಂ ಜ್ಞಾನಂ ಅನಂತ. ಸತ್ಯಂ ನೆಕ್ಸ್ಟ್ ಮೆಟಲ್ ಯಾವುದು? ಜ್ಞಾನ. ಅದಕ್ಕಿಂತ ನೆಕ್ಸ್ಟ್ ಮೆಟಲ್ ಯಾವುದು? ಅಯ್ಯೋ ರಾಮ, ಒಂದಾದ ಮೇಲೆ ಒಂದು ಮೂರು ಮೆಟ್ಲು ಅಲ್ಲಿಗೂ. ಯಾವುದನ್ನ ಸತ್ಯಂ ಅಂತ ಹೇಳುತ್ತೀವೋ ಅದೇ ಜ್ಞಾನಂ. ಯಾವುದನ್ನ ಜ್ಞಾನಂ ಅಂತ ಕರಿತೀವೋ ಅದೇ ಅನಂತಂ. ಯಾವುದನ್ನ ಅನಂತಂ ಅಂತ ಕರಿತೀವೋ ಅದೇ ಸತ್ಯಂ. ಈ ಮೂರು ಒಂದನ್ನು ಒಂದು ಕ್ವಾಲಿಫೈ ಮಾಡೋದಿಲ್ಲ, ಮತ್ತು ಇವು ಮೂರು ಅಲ್ಲ, ಇರುವುದು ಒಂದೇ ಸತ್ಯಂ ಜ್ಞಾನಂ ಅನಂತಂ. ತೈತ್ರಿ ಉಪನಿಷತ್ತು ನಾವೆಲ್ಲರೂ ತಿಳಿಯಬೇಕಾದ ಆ ಬ್ರಹ್ಮ ಏನು ಅಂತ ನೀನು ಚಿಂತನೆ ಮಾಡಿದರೆ ಆ ಬ್ರಹ್ಮನು ಸತ್ಯಂ ಜ್ಞಾನಂ ಅನಂತ. ಕಲ್ಮಷರಹಿತವಾದ ವಿಶುದ್ಧಂ, ಪರ್ಯಾಯ ಶಬ್ದಗಳು ಇದಕ್ಕ ಹೇಳಬಾರ್ದು, ಹೇಳೋ ಅವಶ್ಯಕತೆ ಇಲ್ಲ. ನೀವು ಮತ್ತೆ ದಾರಿ ತಪ್ಪುತ್ತೀರಿ. ಪರ್ಯಾಯ ಶಬ್ದಗಳಲ್ಲ, ಪರ್ಯಾಯ ಶಬ್ದಗಳಿಗೆ ಉದಾಹರಣೆ ಕೊಡ್ರಿ. ಅದನ್ನೇ ಉದಕ ಮಾಡ್ತೀವಿ. ಇವು ಪರ್ಯಾಯ ಶಬ್ದಗಳು ಹೌದಾ? ಇವು ಪರ್ಯಾಯ ಶಬ್ದಗಳು ತಾನೆ. ಹಾಗೆ ಸತ್ಯಂ ಜ್ಞಾನಂ ಅನಂತಂ ಪರ್ಯಾಯ ಶಬ್ದಗಳು ಅಂತ ನಿಮ್ಮ ವಾದ. ಅದೇ ನಿಮ್ಮ ವಾದ, ಅವನು ಕೇಳಿ, ಅದು ನಿಮ್ಮ ಪ್ರಶ್ನೆ ಆಯ್ತಾ, ಅದು ನಿಮ್ಮ ಸಂದೇಹ ಆಯ್ತಾ. ನೀರು ಜಲಂ ಉದಕಂ ವಾಟರ್ ತೀರ್ಥಂ ಎಲ್ಲ ಪರ್ಯಾಯ ಶಬ್ದಗಳು. ಇವು ಪರ್ಯಾಯ ಶಬ್ದಗಳು ಆ ಭಾಷೆಗಳಲ್ಲಿ ಪ್ರಯೋಗಿಸುವಂತ ಬೇರೆ ಬೇರೆ ಶಬ್ದ. ಬೇರೆ ಬೇರೆ ಭಾಷೆಗಳಲ್ಲಿ ಕಣ್ಣಿ ಕಣ್ಣಿ ಇದು ಪರ್ಯಾಯ ಶಬ್ದವೋ ಏನು ತಮಿಳ್ನಲ್ಲಿ ತಣ್ಣಿ ಅಂತ ಕರೀತಾರೆ. ಬರೆಯ ಶಬ್ದ ಅಲ್ಲ, ಆ ಭಾಷೆಯಲ್ಲಿ ಅವರು ಆ ಥರ ಕರೀತಾರೆ. ನೀವೇನಂತಂದ್ರೆ ನೀಳು, ನೀಳು ನಿಮ್ಮ ಭಾಷೆ, ವಾಟರ್ ಅವ್ರ ಭಾಷೆ. ಇವು ಪರ್ಯಾಯ ಶಬ್ದಗಳಲ್ಲ, ಅವರವರ ಭಾಷೆಯಲ್ಲಿ ಅವರು ರೂಢಿಸಿಕೊಂಡಂತಹ ಶಬ್ದಗಳು, ರೂಢಿತ ಶಬ್ದಗಳು. ಹಾಗಾದ್ರೆ ಈಗ ಸತ್ಯಂ ಜ್ಞಾನಂ ಅನಂತಂ ರೂಢಿತ ಶಬ್ದಗಳು ಅಂತ ಕರೆಯೋಣವೆ. ಅದಕ್ಕೆ ಪೂಜ್ಯ ಸ್ವಾಮೀಜಿ ಕಾಮೆಂಟ್ ತೆಗೆದು ನೋಡಿ, ನೀವು ಸತ್ಯಂ ಶಬ್ದ ಸತ್ಯಂ ಅಂತನೂ ಉಪಯೋಗಿಸ್ತಾರೆ ಪೂರಾ ಇಂಗ್ಲಿಷ್ ನೋಡಿ. ಯಾಕೆ ಬೇರೆ ಭಾಷೆಗಳಲ್ಲಿ ಪರ್ಯಾಯ ಶಬ್ದಗಳು ಇಲ್ಲ ಇದಕ್ಕೆ. ಮಿಥ್ಯ ಹಲವಾರು ಜನ ಹಲವಾರು ರೀತಿಯಲ್ಲಿ ಉಪಯೋಗಿಸುತ್ತಾರೆ. ಇಲ್ಯೂಷನ್ ಒಬ್ರು ಕರೆದಿದ್ದಾರೆ, ಸೂಪರ್ ಇಂಪೋಸಿಷನ್ ಅಂತ ಒಬ್ರು ಕರೆದಿದ್ದಾರೆ. ಇವೆಲ್ಲ ಪರ್ಯಾಯ ಶಬ್ದಗಳು. ಆದರೆ ಮಿಥ್ಯಾ ಶಬ್ದಕ್ಕೆ ಈಕ್ವಲ್ ಇನ್ನೊಂದು ಬೇರೆ ಶಬ್ದ ಇಲ್ಲ. ಸತ್ಯಂ ಜ್ಞಾನ ಅನಂತಂ ಶಬ್ದಕ್ಕೆ ಬೇರೆ ಶಬ್ದಗಳೇ ಇಲ್ಲ. ಅದಕ್ಕೆ ಈಕ್ವಲ್ ಆಗಿ ಬೇರೆ ಶಬ್ದಗಳು ಇದ್ದು ಅಂತಂದ್ರೆ ಪರ್ಯಾಯ ಶಬ್ದಗಳು ಅಂತ ಹೇಳ್ಬೋದಾಗಿ. ಶಬ್ದಗಳನ್ನು ರೂಢಿಸಿಕೊಂಡಿದ್ದಾರೆ. ಅನಾತ್ಮ ನಾಮರೂಪ ವಿಷಯ ಪದಾರ್ಥಗಳ ಬಗ್ಗೆ ಬೇರೆ ಬೇರೆ ಶಬ್ದ ಉಪಯೋಗಿಸಿಕೊಂಡಿದ್ದಾರೆ. ತಣ್ಣಿ ಅಂತಲೂ ಕರಿಬಹುದು, ನೀರು ಅಂತ ಕರಿಬಹುದು, ಊದ ಹಾಡ ಅಂತಾರೆ. ಕೇಳಿದ್ರೆ ಊದ ಹಾಡ, ಊದ ಅಂದ್ರೇನ? ಅವ್ರ ಭಾಷೆಯಲ್ಲಿ ಕೊಂಕಣಿ ಭಾಷೆಯಲ್ಲಿ ರೂಢಿಸಿಕೊಂಡಿರ್ತಾರೆ. ಪ್ರಮಾಣ ಬಿಟ್ಟು ಅಲಗಾಡದಂತೆ ಒಂದು ನಿಮಿಷ ಗಟ್ಟಿಯಾಗಿ ಕೂತ್ಕೊಂಡು ಯೋಚನೆ ಮಾಡಿ, ನೀವು ತಪ್ಪು ದಾರಿ ಹಿಡಿದಿದ್ದೀರೋ ಸರಿ ದಾರಿ ಹಿಡಿದ್ರೋ ನಿಮಗೆ ಗೊತ್ತಾಗ. ಇದು ಮೀರಿ ನೀವು ವಿಚಾರ ಮಾಡಲಿಕ್ಕೆ ಹೋದಂತೆ ಆದರೆ ಅದು ತಪ್ಪು ದಾರಿ ಆಗ್ತದೆ. ಎಲ್ಲ ಕಡೆಗೂ ಕೂಡ ನಾವು ಅದೇ ರೀತಿ ಪ್ರಯೋಗ ಮಾಡಿ ಶುರು ಮಾಡ್ತೀವಿ. ನನ್ನ ತಿಳುವಳಿಕೆಗೆ ತಕ್ಕಂತೆ ಇವನ ಪರ್ಯಾಯ ಶಬ್ದಗಳು ಅಂತ ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಅಕಸ್ಮಾತ್ ಎಲ್ಲಾದರೂ ವ್ಯಾಖ್ಯಾನದಲ್ಲಿ ಇವು ಪರ್ಯಾಯ ಶಬ್ದಗಳು ಅಂತ ನೀವು ಓದಿದ್ದರೆ ಅದನ್ನು ತಂದು ನನಗೆ ತೋರಿಸ್ತೀವಿ. ಹಂಗೇನೆ ಹಂಗೆ ನಿಲ್ಬೇಕಂತೇನಿಲ್ಲ. ಮೂರು ಒಂದನ್ನೇ ಹೇಳ್ತಾವ ಇದರ ತಾವು ಪರ್ಯಾಯ ಶಬ್ದಗಳು ಇರಬೇಕು ಅಂತ ನಿಯಮ ಇಲ್ಲ. ರೂಢಿತ ಶಬ್ದಗಳು ಇರಬಹುದು, ಪರ್ಯಾಯ ಅರ್ಥವನ್ನು ತೋರಿಸೋದಿಲ್ಲ. ಪರ್ಯಾಯ ಅರ್ಥವನ್ನು ತೋರಿಸ್ತಾವ. ನೀರು ಕನ್ನಡ ಶಬ್ದ, ವಾಟರ್ ಇಂಗ್ಲಿಷ್ ಶಬ್ದ. ಇವು ಭಾಷೆಯಲ್ಲಿ ಪ್ರಯೋಗಿಸಿದ್ದಾರೆ ವಿನಃ ಒಂದು ಇನ್ನೊಂದರ ಅರ್ಥವನ್ನು ತೋರಿಸೋದಿಲ್ಲ. ವಸ್ತುವನ್ನು ತೋರಿಸ್ತವೆ, ಅರ್ಥ ನಾನು ಹೇಳೋದು ಅರ್ಥ. ಅರ್ಥ ಹೀಗಾಗಿ ನಿಮಗೆಲ್ಲಾದರೂ ಅಕಸ್ಮಾತ್ ಹಾಗೆ ಒಂದೇ ಅರ್ಥವನ್ನು ತೋರಿಸುವ ಮೂರು ಶಬ್ದಗಳಿದ್ದಂತೆ ಆದರೆ, ಮೂರು ನಾಲ್ಕು ಶಬ್ದ ಒಂದರಿಂದ ಹೆಚ್ಚಿಗೆ ಶಬ್ದಗಳಿದ್ದಂತೆ ಆದರೆ ಅವಕ್ಕೆ ಪರ್ಯಾಯ ಶಬ್ದಗಳು ಅಂತ ಹೇಳ್ತಾರೆ ಅಂತ ನಿಮಗೆ ಡೆಫಿನೇಷನ್ ಯಾವುದು ಸಿಕ್ಕಿದ್ರೆ ದಯವಿಟ್ಟು ನಂಗೆ ತಂದು ತೋರಿಸ್ತೀನಿ. ಈಗ ನಾನು ಜಾಸ್ತಿ ಓದೋದಿಲ್ಲ, ನೀವೆಲ್ಲ ಓದ್ತೀರಿ, ಅದಕ್ಕೆ ನಂಗೆ ತಂದು ತೋರಿಸ್ಬೇಕು. ಓದಿದನ ನಿಮ್ಮ ತಲೆ ಎಷ್ಟು ಚುರುಕದ, ಇನ್ನು ಓದಿದ್ರೆ ಇನ್ನು ಎಷ್ಟ ಚುರುಕಾಗ್ತಿತ್ತು. So you cannot just say like this. Better. ಬೇಡ, ಅಕಸ್ಮಾತ್ ಮುಂದೆ ನಿಮಗೆಲ್ಲದೇ ಆಫರ್ ಸಿಕ್ಕರೆ ನಮಗೆ ಸಿಕ್ತು ಅಂತಂದು ತೋರಿಸ್ಬಿಡ್ತೀನಿ. ಆವಾಗ ನಾನು ಸ್ಕೂಲಂಕಿಸವಾಗಿ ಅರ್ಥ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ತೀನಿ. ಆದರೆ ಈ ಸದ್ಯ ನಾನು ಚೇಂಜ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಇವು ಪರ್ಯಾಯ ಶಬ್ದವನ್ನು ಒಪ್ಪೋದಿಲ್ಲ. ಸತ್ಯಂ ಜ್ಞಾನಂ ಅನಂತ. ನಾನು ನಿಮಗೆ ಒಂದು ಲಾಜಿಕ್ ಇರೋ ತೋರಿಸ್ತೀನಿ. ಇರುವಿಕೆ ರಹಿತವಾದ ಎಚ್ಚರವೂ ಇದೆಯಾ? ಇರುವಿಕೆ ರಹಿತವಾದ ಎಚ್ಚರವೂ ಇದೆಯಾ? ಎಚ್ಚರವೂ ಇದೆಯಾ ಅನ್ನೋ ಪ್ರಶ್ನೆನೇ ತೋರಿಸ್ತದ. ಇರುವಿಕೆ ರಹಿತವಾಗಿ ಎಚ್ಚರ ಇಲ್ಲ, ಆದ್ಮೇಲೆ ಇವೆರಡು ಪರ್ಯಾಯ ಶಬ್ದ ಹೆಂಗಂತ? ಮತ್ತೆ ಬರೀಗ ಎಚ್ಚರ ರಹಿತವಾಗಿ ನಾನು ಇದ್ದೇನೆ ಅಂತ ಇರುವಿಕೆ ರಹಿತವಾಗಿ ಎಚ್ಚರ ಇಲ್ಲ, ಎಚ್ಚರ ರಹಿತವಾಗಿ ಈಗ ಅರ್ಥ ಆಯ್ತಾನೆ ಇವು ಪರ್ಯಾಯ ಶಬ್ದಗಳಲ್ಲ ಅಂತೇಳಿ. ಥ್ಯಾಂಕ್ ಯು. ಪ್ರಶ್ನೆ ಕೇಳಿ ನನಗೆ ವಿಚಾರ ಮಾಡಲಿಕ್ಕೆ ಅವಕಾಶ ಕೊಟ್ಟರು, ಅದಕ್ಕಾಗಿ ನಾನು ಥ್ಯಾಂಕ್ಸ್ ಹೇಳಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಈ ಬ್ರಹ್ಮ ಅಲ್ಲಿಗೆ ಮುಗಿಸೋದಿಲ್ಲ ಅವರು. ವಿಶುದ್ಧಂ ಪರಂ ಅಂದ್ರೆ ಹೆಚ್ಚಿನದು, ವಿಶುದ್ಧಂ ಅಂದ್ರೆ ಕಲ್ಮಶರಹಿತವಾದದ್ದು. ಇನ್ನೊಂದರಿಂದ ಸಿದ್ಧವಾಗುವಂತಹದ್ದಲ್ಲ, ಆದ್ದರಿಂದ ಇದು ಸತಸಿದ್ಧಂ. ಸದಾ ಆನಂದ ಏಕರಸಂ. ಸದಾ ನಿತ್ಯಾನಂದ, ನಿತ್ಯ ಆನಂದ ಏಕರಸಂ, ಆನಂದವೇ ತಾನಾಗಿದ. ಯಾವ ಬ್ರಹ್ಮನು ಸತ್ಯಂ ಜ್ಞಾನಂ ಅನಂತಂ ಅವನು ಆನಂದವೇ ಆಗಿದ್ದಾನೆ. ಪ್ರತ್ಯಕ್ ಅಭಿನ್ನಂ ಅಂದ್ರೆ ಪ್ರತ್ಯಕ್ ಅಭಿನ್ನಂ, ನನ್ನ ಬಿಟ್ಟು ಬೇರೆ ಇಲ್ಲ. ಪ್ರತ್ಯಕ್ ಅಂದ್ರೆ ನಾನು, ನನ್ನ ಬಿಟ್ಟು ಸತ್ಯಂ ಜ್ಞಾನಂ ಅನಂತಂ ಬೇರೆ ಇಲ್ಲ, ನನ್ನ ಬಿಟ್ಟು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಬೇರೆ ಇಲ್ಲ, ಅದು ನಾನೇ ಆಗಿದ್ದೀನಿ. ಪ್ರತ್ಯಕ ಅಭಿನ್ನಂ ನಿರಂತರಂ ಜಯತಿ, ಸದಾ ಲಬ್ಧವಾಗಿದೆ, ಸದಾ ಪ್ರಾಪ್ತವಾಗಿದೆ ಈ ಸ್ಥಿತಿ. ತುಂಡು ತುಂಡಾಗಿ ನನಗೆ ಪ್ರಾಪ್ತವಾಗಿಲ್ಲ, ಸದಾ ಪ್ರಾಪ್ತವಾಗಿದೆ ಅನ್ನುವ ಈ ಮಾತಿನ ಮೂಲಕವಾಗಿ ನಾವು ಮುಂದೆ ಶ್ಲೋಕ ತಗೋಣ. ಸಾಕಷ್ಟು ಈ ಶ್ಲೋಕದಲ್ಲಿ ಈಗೇನು ಸತ್ಯಂ ಜ್ಞಾನ ಅಂತ ಶ್ಲೋಕ ಇದೆ, ಸಾಕಷ್ಟು ವಿವರಣೆಗಳನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಆ ವಿವರಣೆಗಳನ್ನು ನಾವು ತೈತ್ತಿರೀಯ ಉಪನಿಷತ್ತನ್ನು ಅಭ್ಯಾಸ ಮಾಡುವಾಗ ಅದನ್ನು ನಾವು ನೋಡೋಣಂತೆ. ಸದ್ಬ್ರಹ್ಮ ಕಾರ್ಯಂ ಸಕಲಂ ಸದೈವ ಯಾವಾಗಲೇ ಸದ್ಬ್ರಹ್ಮ ಕಾರ್ಯಂ ಸಕಲಂ ಸದೈವ ತನ್ಮಾತ್ರಮೇತದ ನ ತತೋನ್ಯದಸ್ತಿ ಅಸ್ತೀತಿ ಯೋ ವಕ್ತಿ ನ ತಸ್ಯ ಮೋಹಃ ಅಸ್ತೀತಿ ಯೋ ವಕ್ತಿ ನ ತಸ್ಯ ಮೋಹಃ ವಿನಿರ್ಗತೋ ನಿದ್ರಿತವತ್ ಪ್ರಜಲ್ಪಃ. ಆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮದ ಇನ್ನೂ ಹೆಚ್ಚಿನ ವಿವರಣೆಯನ್ನು ಈ ಶ್ಲೋಕದಲ್ಲಿ ಮುಂದುವರಿಸಿದ್ದಾರೆ. ನಾಳೆ ಓಂ ತತ್ಸತ್. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾ ನ್ಯಾಯೇನ ಮಾರ್ಗೇಣ ಮಹಿಂ.